ಅತಿವೃಷ್ಟಿ ಕುರಿತಂತೆ ಕೇಂದ್ರ ತಂಡದಿಂದ ಮುಂದುವರಿದ ಅಧ್ಯಯನ, ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮತ್ತು ಕೇಂದ್ರ ಮುಂಗಡಪತ್ರ ಕುರಿತಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಸಂಘಟನೆಗಳ ಜೊತೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ರೈತ ಬಾಂಧವರಿಗೆ ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಶ್ರೀ ದೇವಪ್ಪ ವೆಂಕಪ್ಪ ಕಟ್ಟಿಮನಿ ಅವರ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಬಿ ಪ್ರಸಾದ್ ಅವರು. ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರೇ, ತಮಗೆಲ್ಲ ಗೊತ್ತು ನಮ್ಮ ಕೃಷಿ ಜೀವನ ಯಾವ ಮಟ್ಟದಲ್ಲಿ ಬಹುದಿನಗಳ ಹಿಂದೆ ಹೇಗಿತ್ತು ಮತ್ತು ವಾಸ್ತವ ಸ್ಥಿತಿ ಹೇಗೆ ಆಗಿದೆ ಅಂಥೇಳಿ. ಈ ಎಲ್ಲ ಸತ್ಯಾಸತ್ಯತೆಗಳನ್ನು ಅರಿತಂಥ ತಪ್ಪುಗಳು ಇವತ್ತು ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ತಮ್ಮ ಜಮೀನು ಹಾಗೂ ನೀರಾವರಿ ಸೌಲಭ್ಯ ಹಾಗೂ ಹವಾಗುಣದ ಆಧಾರದ ಮೇರೆಗೆ ತಮ್ಮ ಹೊಲ ಗದ್ದೆಗಳಲ್ಲಿ ತಮಗಿರುವ ಜಮೀನಿನಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆದು ಆ ಮುಖೇನ ಈ ರಾಷ್ಟ್ರದ ಆಹಾರ ಉತ್ಪಾದನೆಗೆ, ಈ ರಾಷ್ಟ್ರದ ಕೃಷಿ ಉತ್ಪಾದನೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ನಮ್ಮ ರೈತ ಬಾಂಧವರು ಸಾಕಷ್ಟು ಜನರು. ಅಂತಹ ಜನರಲ್ಲಿ ಪ್ರಗತಿಪರ ರೈತರಾಗಿ ಬಹುದಿನಗಳ ಹಿಂದೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ದಂಥ ರೈತರು ಇಂದು ಬೇರೆ ಬೇರೆ ವಾಣಿಜ್ಯಾತ್ಮಕವಾಗಿ ಮತ್ತು ಕೃಷಿ ನಾಶವಾಗ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಹೇಗಾದರೂ ಮಾಡಿ ನಾಳೆಯ ಪೀಳಿಗೆಗೆ ಕೂಡ ಉಳಿಸ್ಬೇಕು ಅನ್ನುವಂಥ ಛಲ ಒಂದೆಡೆ, ಮತ್ತೊಂದೆಡೆ ಅರಣ್ಯ ನಮ್ಮಿಂದ ದಿನದಿಂದ ದಿನಕ್ಕೆ ದೂರವಾಗ್ತಾ ಇದೆ ಅಥವಾ ಕ್ಷೀಣಿಸ್ತಾ ಇದೆ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಅರಣ್ಯ ಬಲಿಯಾಗ್ತಾ ಇದೆ ಅನ್ನುವಂಥ ಪರಿಸರ ಕಾಳಜಿಯ ಹಿತ ಚಿಂತನೆಯನ್ನು ಹೊಂದಿರುವಂಥವರು, ಜೊತೆಗೆ ಕೃಷಿ ಅರಣ್ಯೀಕರಣವನ್ನು ಕೈಗೊಂಡು ಆ ಮುಖೇನ ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡ್ತಾ ಇರುವಂಥವರು ಸಾಕಷ್ಟು ಪ್ರಗತಿಪರ ರೈತರು ನಮ್ಮ ಮಧ್ಯೆ ಆಗಲೂ ಇದ್ದರು, ಈಗಲೂ ಕೂಡ ಇದ್ದಾರೆ. ಅಂಥವರಲ್ಲಿ ಹಿರಿಯರಾದ ಪ್ರಗತಿಪರ ರೈತರು ಶ್ರೀ ದೇವಪ್ಪ ವೆಂಕಪ್ಪ ಕಟ್ಟಿಮನಿ. ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಅಳವಂಡಿ ಗ್ರಾಮದವರು. ಇವರು ತಮಗಿರುವಂಥ ಜಮೀನಿನಲ್ಲಿ ಈ ಕೃಷಿ ಅರಣ್ಯೀಕರಣವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಈ ಕೃಷಿ ಅರಣ್ಯೀಕರಣದ ಚಟುವಟಿಕೆಗಳು ಏನು ಅನ್ನುವಂಥದ್ರ ಬಗ್ಗೆ ಅವರನ್ನು ಮಾತನಾಡಿಸೋಣ. ಅವರ ಕೃಷಿ ಅರಣ್ಯೀಕರಣದ ಅನುಭವದ ನುಡಿಗಳನ್ನು ಕೇಳೋಣ. ಕಟ್ಟಿಮನಿಯವರ, ತಮಗೆ ಎಲ್ಲ ರೈತ ಬಂದವರ ಪರವಾಗಿ ನಮಸ್ಕಾರ. ನಮಸ್ಕಾರ ಸರ್. ದೇವಪ್ಪರೇ, ತಾವು ತಮ್ಮ ಹಿರಿಯರ ಕಾಲದಲ್ಲಿ ಅಥವಾ ಪೂರ್ವಜರ ಕಾಲದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ಅಂತ? ನಮ್ಮ ಹಿರಿಯರ ಕಾಲದಲ್ಲಿ ಸರ ನವಣಿ, ಸಜ್ಜಿ, ಜೋಳ ಮತ್ತು ಸಿಂಗ, ಈ ತೊಗರಿ ಮತ್ತು ಇವು ಅಲಸಂದಿ ಮತ್ತು ಉದ್ದು, ಮಡಿಕೆ, ಹೆಸರು ಇವನ್ನ ಬಿಟ್ಟು ಮತ್ತೆ ಅವರು ಬೆಳೀತಿದ್ದಿಲ್ಲ. ನಾವು ಇತ್ತೀಚೆಗೆ ನೀರಾವರಿ ಮಾಡಿಕೊಂಡು ನೀರಾವರಿಯಲ್ಲಿ ನಮ್ಮ ಹಿರಿಯರು ಮಾಡಿದ್ದನ್ನೇ ನಾವು ಬೆಳೀತಾ ಬಂದ್ವಿ. ನಾವು ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ನಾವು ಕೃಷಿ ಮೇಳಕ್ಕೆ ಮತ್ತು ಕೊಪ್ಪಳದಲ್ಲಿ ಕೃಷಿ ಮೇಳ ಇವನ್ನೆಲ್ಲ ನಾವು ನೋಡ್ತಾ ಬಂದಲ್ಲಿ ಹೊಸ ಹೊಸ ತಳಿಗಳು, ಹೊಸ ಹೊಸ ರೈತರು ಮತ್ತು ಹೊಸ ಹೊಸ ವಿಜ್ಞಾನಿಗಳು ನಮಗೆ ಹೇಳ್ತಾ ಬಂದರು, ಇಂಥವು ಮಾಡಿರಿ, ಹಿಂಗೆ ಮಾಡಿರಿ, ಹಿಂಗೆಲ್ಲ ಹೊಸ ಹೊಸ ತಳಿ ಬಂದವು ಮಾಡಿರಿ ಅಂತ ಅಂದಾಗ ನಾವು ಮತ್ತೆ ಹೊಸ ಹೊಸವನ್ನು ಬೆಳೀತಾ ಬಂದ್ವಿ. ಇತ್ತೀಚಿನ ದಿನದಲ್ಲಿ ಸುಮಾರು ಒಂದು 8-10 ವರ್ಷದಿಂದ ನಾವು ಅರಣ್ಯೀಕರಣ ಮಾಡಬೇಕು ಅಂತ ನಾವು ಅಡ್ಡಾಡಿ ನೋಡಿದಲ್ಲಿ ಅರಣ್ಯೀಕರಣ ಮಾಡಬೇಕು, ಕೃಷಿ ಅರಣ್ಯೀಕರಣ ಅಂತ ನಮಗೆ ಮನಸ್ಸಿಗೆ ಬಂತು. ನಾವೀಗ 2016 ಮತ್ತು ಶ್ರೀಗಂಧ ಮತ್ತು ಹೆಬ್ಬೇವು, ಮಹಾಗಣಿ ಮತ್ತು ರಕ್ತಚಂದನ, ನಾವು ಇದು 6 ಹೊಲದಲ್ಲಿ ನಮ್ಮದು ಇಡೀ ಭೂಮಿ ಇರೋದು 20 ಅದರಲ್ಲಿ 6 ನಾವು ಕೃಷಿ ಅರಣ್ಯೀಕರಣ ಮಾಡೀವಿ. ಅದರಲ್ಲಿ ಮತ್ತು ಅರಣ್ಯೀಕರಣದಲ್ಲಿ ಕೂಡ ಎಲ್ಲ ಪೀಕು ಬರೋಂಥ ಇಲ್ಲಿವರೆಗೂ ಅದರಲ್ಲಿ ನಾವು 3 ಎಲ್ಲ ಪೀಕು ತಗೊಂಡೀವಿ. ಉಳ್ಳಾಗಡ್ಡಿ, ತೊಗರಿ, ಮೆಕ್ಕೆಜೋಳ ಹತ್ತಿ ಬೆಳೆದು ಈ ವರ್ಷ ನಾವು ಹೂ ಮಾಡಿವೆ. ಅದರಲ್ಲಿ ಅಂತರ ಬೆಳೆಯಾಗಿ ನಮಗೆ ಈಗೂ ಆದರೂ ಗಲಾಟೆ ಹೂ ಬರ್ತಾ ಇದೆ. ಹಿಂಗೆ ಯಾವುದೋ ಒಂದೇ ನೆನೆಸಲಾರದಂಗೆ ನಮ್ಮ ಒಕ್ಕಲ್ತನದಲ್ಲಿ ಎಲ್ಲ ಬೇಕು ನಮ್ಮದು. ಈಗ ನೋಡ್ರಿ, ಈ ವರ್ಷ ಕಬ್ಬಿದೆ, ಹತ್ತಿದೆ, ಉಳ್ಳಾಗಡ್ಡಿ ಇದೆ, ಮೆಣಸಿನ ಗಿಡ ಇದೆ, ದಾಳಂಬ್ರೆ ಐತಿ, ಟಮಾಟೆ ಐತಿ. ಹಿಂಗೆ ಎಲ್ಲ ಪೀಕು ನಾವು ಮಾಡೋದ್ರಿಂದ ಒಂದಿಲ್ಲ ಒಂದು ನಮ್ಗೆ ಒಕ್ಕಲ್ತನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಮ್ಮ ಸ್ವಂತ ಅನುಭವದಿಂದ ಬಂದಿದೆ. ಯಾವ ಕಾರಣಕ್ಕೂ ನಾವು ಮನಸ್ಸಿಟ್ಟು ಮನಸ್ಸಿನಿಂದ ನಾವು ಒಕ್ಕಲ್ತನ ಮಾಡಿದ್ರೆ ನಾವು ಯಾವುದರಲ್ಲೂ ಹಿಂದೆ ಬೀಳೋದಿಲ್ಲ, ಸುಖವಾಗಿ ಇರ್ತೀವಿ ಅಂತ ನಾನು ಮನದಟ್ಟಿನಿಂದ ನನ್ನ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ಸರ್. ಹಾಗೇನೆ ಯಜಮಾನ್ರೆ, ಮೊದಲೆಲ್ಲ ಈ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ರೆ, ಜೋಳ ಹತ್ತಿ ಇಂಥವನ್ನೆಲ್ಲ, ಈಗ ಅದರ ಜೊತೆಗೆ ಕೂಡ ಈ ಕೃಷಿ ಅರಣ್ಯೀಕರಣದಲ್ಲಿ ಶ್ರೀಗಂಧ ಇರ್ಬೋದು, ಮಾಗಿನಿ ಇರ್ಬೋದು, ಅಥವಾ ಹೆಬ್ಬೆಹೆಬ್ಬೆ ಇರ್ಬೋದು, ಹೀಗೆ ಇಂಥ ಅರಣ್ಯದಲ್ಲಿ ಬೆಳೀತಾ ಇರುವಂಥ ಬೆಳೆಗಳನ್ನು ಬೆಳೆಯುವಂಥ ಹಿನ್ನೆಲೆ ಉದ್ದೇಶ ಯಾಕೆ ಅಂತ? ಯಾಕೆ ಅಂದರೆ ಸರ, ಇತ್ತೀಚಿನ ದಿನದಲ್ಲಿ ನಮಗೆ ಈ ವಿಜ್ಞಾನಿಗಳು ಹೇಳೋದು, ನಮ್ಮ ಅನುಭವವನ್ನು ನೋಡಿದ್ರೆ ನಮಗೆ ಕಾಡು ಇಲ್ಲದ ನಾವು ಬದುಕಕ್ಕೆ ಆಗೋಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಸರ್. ರೈತರಿಗೆ ಕಾಡಿಲ್ಲದ ನಾವು ಬದುಕಕ್ಕೆ ಆಗೋದಿಲ್ಲ, ಕಾಡಿದ್ದರೆ ನಾವೊಂದು ಖುಷಿ ಪಡ್ತಾರೆ ಎಷ್ಟು ಚಲೋ ಬೆಳೆದವು ಗಿಡ ಅಂತಂದು. ಆ ಅರಣ್ಯೀಕರಣ ಮಾಡಿದರೆ ನಮಗೆ ಫಲವತ್ತಾದ ಭೂ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾಯಿದ್ರಿ. ಹಾಗೇ ಈ ಹೆಬ್ಬೆವಿ ಇರ್ಬೋದು ಅಥವಾ ಶ್ರೀಗಂಧ ಇರ್ಬೋದು, ಮಾಗನಿ ಇರ್ಬೋದು, ಇವುಗಳನ್ನು ನಾಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಮೂಲವಾಗಿ ಅಲ್ಲಿ ಭೂಮಿಯನ್ನು ಹೇಗೆ ಸಜ್ಜು ಮಾಡಿಕೊಂಡ್ರಿ, ಅಂದರೆ ವ್ಯವಸ್ಥೆ ಮಾಡಿಕೊಂಡ್ರಿ? ಆ ನಂತರದಲ್ಲಿ ಈ ಸಸಿಗಳನ್ನು ಎಲ್ಲಿಂದ ತಂದುಕೊಂಡು ನಾಟಿ ಕ್ರಮ ಇದನ್ನೆಲ್ಲ ಹೇಗೆ ಮಾಡಿದ್ರೆ ಅಂತ ಒಂದೊಂದಾಗಿ ವಿವರಿಸಿ. ಸರ, ನಾವು ಅರಣ್ಯೀಕರಣ ಮಾಡಬೇಕು ಅಂತ ಅಂದಮೇಲೆ ಭೂಮಿಯನ್ನು ಹದ ಮಾಡಿಕೊಂಡ್ವಿ, ಮತ್ತು ನಮ್ಮದು ಹನಿ ನೀರಾವರಿ ಮಾಡಿದ್ವಿ. ಮೊದಲು ಭೂಮಿ ಹದ ಮಾಡಿ ಹನಿ ನೀರಾವರಿ ಮಾಡಿ, ಮತ್ತು ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಅಂತ ಬರುತ್ತೆ, ಟಿ ನರಸೀಪುರ, ಅಲ್ಲಿ ನಾವು ಬಸ್ ಅಂತಂದ್ರೆ ನಮಗೆ ದೋಸ್ತ ಸಿಕ್ಕ, ಸಸಿ ಮಾಡವ, ನಾವು ಅವನ ಹತ್ರ ಹೋಗಿ ನೋಡಿದ್ವಿ, ನೋಡಿದ್ರೆ ಒಳ್ಳೆಯಾಗಿ ಸಿಕ್ಕು. ಮಹಾಗಣಿ ಮತ್ತು ಹೆಬ್ಬೇವು ಮತ್ತು ಶ್ರೀಗಂಧ ಮತ್ತು ರಕ್ತಚಂದನ 2016 ನಮಗೆ ತಂದು ನಮ್ಮ ಅಳವಣಿಗೆ ನಮಗೆ ಡೆಲಿವರಿ ಕೊಟ್ಟ. ನಾವು ಅವಾಗ ಮಾಡಿವಿ ಸರ್, ಏನು ಅದಕ್ಕಾಗಿ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ನಾವು ಹ್ಯಾಂಗೆ ಒಕ್ಕಲ್ತನ ಮಾಡ್ತೀವೋ ಅದೇ ಥರ ನಾವು ನೇಗಿಲು ಹೊಡೆದು, ಸ್ವಲ್ಪ ಗೊಬ್ಬರ ಹಾಕಿ, ಆಮೇಲೆ ನೇಗಿಲು ಸಾಲ ಹೊಡೆದು ನಮಗೆ 15 ಫೂಟು ಅಂತರದಲ್ಲಿ ನಾವು ಒಂದೊಂದು ಪುಟ್ಟಿ ತಿಪ್ಪಿ ಗೊಬ್ಬರ ಹಾಕಿ ಮತ್ತು ಅದನ್ನು ಮಡಿ ಮುಚ್ಚಿ ಡ್ರಿಪ್ ಹಾಕಿ ಜೂನ್ ಜುಲೈದಲ್ಲಿ ನಾವು ನಾಟಿ ಮಾಡಿದ್ವಿ. ಜುಲೈ 2016 ನಾವು ನಾಟಿ ಮಾಡಿದ್ವಿ ಸರ್. ಅದಕ್ಕಾಗಿ ಏನು ಮಾಡೋದು, ಡ್ರಿಪ್ ಇಲ್ಲ ಮಾಡಬಾರ್ದು ಸರ್. ಹನಿ ನೀರಾವರಿ ಮಾಡಿದ್ರೆ ಈ ಅರಣ್ಯೀಕರಣ ಮಾಡಿದ್ವಲ್ಲ ರೀ, ನಾವು ಈಗ 20 ಎಕರೆನೂ ನಮ್ಮದು ನೀರಾವರಿ ಅಷ್ಟು ಹನಿ ನೀರಾವರಿಯಿಂದ ಮಾಡ್ತಾ ಇದ್ದೀವಿ ನಾವು. ಹಿಂಗಾಗಿ ಎಲ್ಲ ರೈತರು ಹನಿ ನೀರಾವರಿಯನ್ನು ಮಾಡಬೇಕು, ಅರಣ್ಯೀಕರಣ ಮಾಡಿದರೆ ಚಲೋ ಅಂತ ನನ್ನ ಸ್ವಂತ ಅನುಭವ. ನಮ್ಮನ್ನು ನೋಡಿ ನಮ್ಮ ಭಾಗದಾಗ ಈಗ ಸುಮಾರು 10-15 ರೈತರು ಈಗ ಶ್ರೀಗಂಧ ಮತ್ತು ಹೆಬ್ಬೇವು ಮಾಡಿದ್ದಾರೆ. ಮೊದಲು ಈ ಸಸಿಗಳನ್ನು ನಾಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ದಂಥ ತಾವುಗಳು ಈ ಮಳೆ ಆಶ್ರಯಕ್ಕೆ ಈ ನಾಟಿ ಮಾಡಬೇಕಾಯಿತು. ಆದರೆ ಈ ಸಸಿಗಳಿಗೆ ಈ ಬೇಸಿಗೆ ಕಾಲದಲ್ಲಿ ನೀರಿನ ಒಂದು ಪೂರೈಕೆ ಹೇಗೆ ಮಾಡ್ತಾ ಇದ್ರಿ ಅಂತ? ಇಲ್ಲ ಸರ್, ನಮ್ಮದು ನೀರಾವರಿ ಐತಿ, ಹನಿ ನೀರಾವರಿ ಮಾಡಿ ಬೇಸಿಗೆಯಲ್ಲಿ ನಾವು ನೀರು ಕೊಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ನಮ್ಮದು 2 ಬೋರವ, 2.5 ಇಂಚಿನ ನೀರು ಐತಿ ಸರ. ಹಿಂಗಾಗಿ ನಮಗೇನು ತೊಂದರೆ ಆಗೋದಿಲ್ಲ, ಬೇಸಿಗೆಯಲ್ಲಿ ನಾವು ನೀರು ಹನಿ ನೀರಾವರಿಯಿಂದ ನೀರು ಕೊಡ್ತಾ ಇದ್ದೀವಿ, ಭಾಳ ಚಲೋ ಬೆಳೀತಾ ಇದ್ದಾವೆ, ಏನು ತೊಂದರೆ ಇಲ್ಲ. ಈ ಮಾಗನಿ ಸಸಿ ಅಂತ ಹೇಳ್ತಾ ಇದ್ರಿ, ಮಾಗನಿ ಸಸಿಯನ್ನು ಒಂದು ಸಸಿಯಿಂದ ಸಸಿಗೆ ಎಷ್ಟು ಅಂತರ ಬಿಟ್ಟಿದ್ರಿ, ಮತ್ತು ಹೀಗೆ ಅಂತರ ಬಿಡಲಿಕ್ಕೆ ಏನು ಕಾರಣ, ಮತ್ತು ಬಿಟ್ಟರೆ ಏನು ಉಪಯೋಗ ಆಗ್ತದಂತ? ಈಗ ಸಸಿಯಿಂದ ಸಸಿಗೆ 15 ಫೂಟ್ ಸರ, ಗಿಡದಿಂದ ಗಿಡಕ್ಕೆ 15 ಫೂಟು, ಸಾಲಿನಿಂದ ಸಾಲಿಗೆ 15 ಫೂಟು, ಎಲ್ಲವನ್ನು ಈ ಥರ ನಾವು ನಾಟಿ ಮಾಡಿದ್ದೀವಿ. ಅಂದರೆ ಈಗ ನಮಗೆ ಅಂತರ ಬೆಳೆಯಾಗಿ ನಾವು ಈಗ 4 ವರ್ಷ ಆಯ್ತು ಸರ್ ಗಿಡ ಹಚ್ಚಿ, ಈಗೂ ನಾವು ಪೀಕ್ ಬೆಳೀತಾ ಇದ್ದೀವಿ. ನಾವು ಸಮೀಪ 8 ಫೂಟು 10 ಫೂಟು ಅಂತ ನಮಗೆ 8 ಫೂಟ್ ಹಚ್ಚರಿ ಅಂತ ಹೇಳಿದ್ರೆ ಅವ್ರು ಅಗಿ ಕೊಟ್ಟವರು. ನಮ್ಮ ಸ್ವಂತ ಅನುಭವದಿಂದ ನಾವೇನು ಮಾಡಿದ್ವಿ, 8 ಫೂಟು 7 ಫೂಟು 10 ಫೂಟು ಹಚ್ಚಿದ್ರೆ ನಮಗೆ ಪೀಕು ತೆಗಿಲಿಕ್ಕೆ ಬರೋದಿಲ್ಲ, ಅಂತರ ವ್ಯವಸಾಯ ನಾವು ಮಾಡೋಕ್ಕೆ ಬರೋದಿಲ್ಲ ಅಂತಂದು ನಾವೇ ಸ್ವಂತ ಅನುಭವದಿಂದ ಅದನ್ನು 15 ಫೂಟು 15 ಫೂಟು ಮಾಡೋದ್ರಿಂದ ನಾವು ಈಗಾದರೂ ಅದರಲ್ಲಿ ಅಂತರ ಬೇಸಾಯ ಪೀಕ್ ತೆಗಿತಾ ಇದ್ದೀವಿ. ನಮಗೇನು ಅರಣ್ಯೀಕರಣ ಮಾಡಿದ್ರೂ ಕೂಡ ನಮಗೆ ಪೀಕು ಬರ್ತಾ ಇದೆ, ನಮಗೆ ಅಂತರ ಬೇಸಾಯದಿಂದ ನಮಗೆ ಎಲ್ಲ ಪೀಕು ಅದರಲ್ಲಿ ಬರ್ತಾ ಇದೆ. ಈ ವರ್ಷ ನಾವು ತೊಗರಿ ಮತ್ತು ಜೋಳ ಬಿಟ್ಟು ಹೂ ನಾಟಿ ಮಾಡಿದ್ದೀವಿ, ಹೂ ಭಾಳ ಚಲೋ ಬರ್ತಾ ಇದೆ. ಈ ಮಾಗನಿ ಸಸಿ ಸರಾಸರಿಯಾಗಿ ಎಷ್ಟು ವರ್ಷಕ್ಕೆ ಕಟಾವು ಬರುತ್ತೆ, ಮತ್ತು ಅದನ್ನು ಕಟಾವು ಮಾಡಿದ ನಂತರಕ್ಕೆ ಮುಂದಿನ ಅದನ್ನ ಹಂತಗಳು ಹೇಗಂತ? ಅದು ಸುಮಾರು ಮಹಾಗಣಿ ಸರ 10-12 ವರ್ಷಕ್ಕೆ ಬರುತ್ತೆ ಅಂತ ನಮಗೆ ತಜ್ಞರು ಹೇಳ್ಯಾರ. ನಮ್ಮಲ್ಲಿ ನೋಡಬೇಕು, ಅದು ಸ್ವಲ್ಪ ಕರಾವಳಿಯಲ್ಲಿ ಬರ್ಬೋದು, ಅದು 10-12 ವರ್ಷಕ್ಕೆ ನಮಗೆ ಬಯಲು ಸೀಮೆ ಆಗುತ್ತೆ, 1-2 ವರ್ಷ ಲೇಟಾಗಿ ಬರ್ಬೋದು ನಮ್ಮಲ್ಲಿ, ಏನು ತೊಂದರೆ ಇಲ್ಲ. ಆದರೆ ಅದರದ್ದು ಒಳ್ಳೆ ಮಾರ್ಕೆಟ್ ಐತಿ. ಆಮೇಲೆ ಹೆಬ್ಬೇವಿಂದು ಒಳ್ಳೆ ಮಾರ್ಕೆಟ್ ಐತಿ ಸರ್. ನಾವು ಮಾರ್ಕೆಟು ಅದನ್ನು ನೋಡಿ ಬಂದ ನಾವು ನಾಟಿ ಮಾಡಿದ್ದೀವಿ. ಅದು ಈ ಸದ್ಯ ಅವಾಗ ನಾವು 2016 ನಾಟಿ ಮಾಡಬೇಕಾದ್ರೆ 350 ರೂಪಾಯಿ ಒಂದು ಗಣಪುಟ್ಟು ಇತ್ತು, ಇವತ್ತು 550 ರೂಪಾಯಿ ಆಗಿದೆ. ಇನ್ನೂ ಹೆಚ್ಚಾಗ್ತಾ ಇದೆ. ಅದೇನು ಕಟ್ಟಿಗೆಗೆ ಏನು ರೀ, ಯಾವ್ದಾರ ಒಂದು ಈಗ ಜಾಲಿ ಕಡ್ದು ಕೊಟ್ರು 400 ರೂಪಾಯಿಗೆ ಒಂದು ಕ್ವಿಂಟಲ್ ಇವತ್ತು ಈಜ್ ಜಾಲಿ ತೊಗೊಂತಾರೆ. ಇಂಥ ಒಳ್ಳೆ ಫಲವತ್ತಾದ ಗಿಡ ಬೆಳೆಸ್ಕೊಟ್ರೆ ಹೇಗಾದರೂ ನಮ್ಮ ರೈತಗೂ ಅನುಕೂಲವೂ ಆಗುತ್ತೆ, ಮತ್ತು ನಾವು ಅದರಲ್ಲಿ ಅಂತರ ಬೇಸಾಯದಿಂದ ಮಾಡೋದ್ರಿಂದ ನಾವೇನು ಅದರಿಂದ ತೊಂದರೆ ಗಿಡ ಹಚ್ಚೀವಿ ನಮ್ಗೆ ತೊಂದರೆ ಆಯ್ತು ಅನ್ನೋ ಪ್ರಶ್ನೆಯೇ ಇಲ್ಲ. ನಾವು ಈಗ 4 ವರ್ಷ ಆದರೂ ಅದ್ರಲ್ಲಿ ಪೀಕ್ ತೆಗಿತೈತಿವಿ. ಆ ಥರ ಆಲೋಚನೆ ಮಾಡಿ ಗಿಡದನ್ನ ಗಿಡಕ್ಕೆ 15 ಫೂಟ್ ಇಟ್ಟು ನಾವು ಮಾಡಿದರೆ ಸುಮಾರು ಒಂದು 7-8 ವರ್ಷ ಪೀಕ್ ತೆಗಿಬೋದು. ಮುಂದೊಂದು 4 ವರ್ಷ ಪೀಕ್ ಇಲ್ಲದಂಗೆ ಇರ್ಬೋದು ಅಷ್ಟೇ ಹೊರತಾಗಿ ಉಳಿದೇವರು ರೈತಕ್ಕೆ ತೊಂದರೆ ಆಗೋದಿಲ್ಲ. ಆಮೇಲೆ ಕಣ್ಣಿ ಕಾಳದಾರ ಸಂಪತ್ತು ಸರ್, ಇದು ಕಣ್ಣಿ ಕಾಳದಾರ ಸಂಪತ್ತು ಬರುತ್ತೆ. ಬೌಂಡ್ರಿ ಸಹಿತ ನಾನು ನಾಟಿ ಮಾಡಿದ್ದೀನಿ, ಸುಮಾರು ಬೌಂಡ್ರಿಯಲ್ಲೇ ನಾವು ಬದಿಗೆ ಹೆಚ್ಚಿದ್ದು 400 ಗಿಡ ಕುಂತಾವು. ಅವು ಇವತ್ತಿನ ನಾವು 1,000 ರೂಪಾಯಿ ಬೇಡ, 10,000 ಅಂದರೆ ಸರ್ ಅವರು ನಮಗೆ ನಾಟಿ ಮಾಡ್ಬೇಕಾದ್ರೆ. ಅವ್ರಿಗೆ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರಲ್ಲಿ ಒಂದು ಅದು ಫ್ಯಾಕ್ಟ್ರಿ ಐತಿ, ಅಲ್ಲಿ ಹೋಗಿದ್ವಿ ನಾವು. ನಾವು ಎಷ್ಟು ಬೆಳೆರಿ ಕಟ್ಟಿ ಮನೆಯವರ ದಿವಸ ನಮಗೆ 10 ಲೋಡ್ ಬರಲಿ, ಆ ಥರ ನಮಗೆ ಸಪ್ಲೈ ಮಾಡಿರಿ ನೀವು, ನಮಗೆ ಕೊರತೆಯಲ್ಲ ತೊಗೊತೀವಿ ಅಂತ ಹೇಳಿದರು. ಸುಮಾರಿಂದ 10-12 ವರ್ಷಕ್ಕೆ ಒಂದು 10,000 ರೂಪಾಯಿ ಕಿಮ್ಮತ್ತು ಆಗುತ್ತೆ ಅಂತ ಹೇಳ್ಯಾರ. 1,000 ರೂಪಾಯಿ ಕಿಮ್ಮತ್ತು ನಾವು ಬದಿನಂದು ಹಿಡಿದ್ರು 200-400 ಗಿಡ ಕುಂತ ಸರ, 4 ಲಕ್ಷ ರೂಪಾಯಿ ಆಗುತ್ತೆ ನನಗೆ 10 ವರ್ಷಕ್ಕೆ. ಹಿಂಗೆ ಕಣ್ಣಿ ಕಾಣಲಾರ ಸಂಪತ್ತು ಇದು, ನಾವು ಅದಕ್ಕಾಗಲಿ ಏನೂ ಮಾಡೋದು ಬೇಡ, ಸ್ವಲ್ಪ ಬೇಸಿಗೆಯೊಳಗೆ ನೀರು ಕೊಟ್ಟರೆ ಸಾಕು. ಹಿಂಗೆ ನಮಗೆ ರೈತರಿಗೆ ದೊಡ್ಡ ಅನುಕೂಲ ಆಗುತ್ತೆ ಅನ್ನೋ ನನ್ನ ಸ್ವಂತ ಅನುಭವ. ಮತ್ತು ದೇಶಕ್ಕೂ ಒಳ್ಳೆ ನಾವು ಮಳೆ ಬೆಳೆಗೆ ನಾವು ಅನುಕೂಲ ಆಗುತ್ತೆ. ನಮ್ಮನ್ನು ನೋಡಿ ಇನ್ನೂ 4 ಮಂದಿ ರೈತರು ಬೆಳೀತಾರೆ ಅನ್ನೋದಕ್ಕೆ ಮಾಡೇವಿ. ಈಗ ಒಂದು 10-12 ಮಂದಿ ರೈತರು ನಮ್ಮಲ್ಲಿ ಹೆಬ್ಬೇವು ಮತ್ತು ಶ್ರೀಗಂಧ ನೋಡಿ 4 ಎಕರೆ 2 ಎಕರೆ 3 ಎಕರೆ ಅವ್ರವ್ರ ಭೂಮಿ ಹೆಂಗೆಂಗೆ ಅದಾವೆ ನೀರಿನ ಅಲ್ಕೊಂಡು ನೋಡಿ ಮಾಡ್ಯಾರ ಸರ್. ಅದನ್ನು ನಮಗೆ ಭಾಳ ಸಂತೋಷ ಆಗುತ್ತೆ. ನಮ್ಮನ್ನು ನೋಡಿ ಮಾಡಿದ್ರಲ್ಲ ಅಂತಂದು ನಮ್ಮಲ್ಲಿ ಬಂದು ಎಲ್ಲ ಹೊರಗಿಂದ ರೈತರು ಬಂದು ನೋಡ್ಲಿಕ್ಕೆ ಹತ್ತಾರೆ, ಎಷ್ಟು ಚಲೋ ಬೆಳೆಕೈತಿರಿ ನಿಮ್ಮಲ್ಲಿ ಶ್ರೀಗಂಧ ಅಂತಂದು. ಒಂದು ಕಡೆ ಬ್ಯಾಂಕಿನಲ್ಲಿ ಇಟ್ಟಂಥ ಡೆಪಾಸಿಟ್ಟು ತೆರಿಗೆಗೆ ಮೂಲ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಒಂದಿಷ್ಟು ಎದುರಾಗ್ಬೋದು. ಆದರೆ ಇದು ಯಾವುದೂ ಕೂಡ ಇಲ್ಲದೇ ನಿಸ್ವಾರ್ಥವಾಗಿ ಈ ದೇಶಕ್ಕೆ, ಹವಾಗುಣಕ್ಕೆ, ಮಳೆಗೆ ಮತ್ತು ಪ್ರಕೃತಿಯ ಪ್ರೀತಿ, ಈ ಎಲ್ಲವನ್ನು ಕೂಡ ಕ್ರೋಢೀಕರಿಸ್ಕೊಂಡು ಕೃಷಿ ಅರಣ್ಯೀಕರಣ ಮಾಡ್ತಾ ಇದ್ದೀರಿ. ಹಾಗೆಯೇ ಒಬ್ಬ ಸರ್ಕಾರಿ ನೌಕರಿದಾರನಿಗೆ ನಿವೃತ್ತಿಯ ನಂತರದಲ್ಲಿ ಒಟ್ಟು ಮೊತ್ತ ಏನು ಸಿಗುತ್ತೋ ಹಾಗೆ 12 ವರ್ಷಗಳ ನಂತರದಲ್ಲಿ ನಿಗದಿತ ಡೆಪಾಸಿಟ್. ಸರಿಯಾದ ರೀತಿಯಲ್ಲಿ ನಾನು 2,000 ಗಿಡ ಹಚ್ಚೀನಿ, 2,000 ಜೀವಂತ ಅದಾವೆ ನನ್ನ ತೋಟದಲ್ಲಿ, 4 ವರ್ಷ ಆಯ್ತು. ಹಂಗೆ ಆ ಥರ ಒಂದು ಮನಸ್ಸು ಮಾಡಿ ಬೆಳೆಸ್ಬೇಕು. ಮೊದಲು ಈ ಶ್ರೀಗಂಧವನ್ನು ನಾಟಿ ಮಾಡಬೇಕು. ಈ ನಾಟಿ ಮಾಡಿದ್ರೆ ನಮ್ಮ ಭಾಗಕ್ಕೆ ಈ ಸಸಿ ಹೊಂದ್ಕೊಳ್ತವೆ, ಈ ಮಣ್ಣಿಗೆ, ಈ ಹವಾಗುಣಕ್ಕೆ ಅನ್ನುವಂಥ ಎಲ್ಲ ಮಾಹಿತಿ ಹೇಗೆ ಪಡ್ಕೊಂಡ್ರಿ? ಮತ್ತು ಆ ಸಸಿಗಳನ್ನು ಹೇಗೆ ನಾಟಿ ಕ್ರಮನ ಅದನ್ನು ಹೇಗೆ ಮಾಡಿದ್ರಿ ಅಂತ ಅದು ಒಂದಿಷ್ಟು. ಶ್ರೀಗಂಧ ಹಚ್ಬೇಕು ಸರ್ ನಮ್ಮಲ್ಲಿ. ಶ್ರೀಗಂಧದ ನಾವು ಅಕಸ್ಮಾತು ರೈತರು ಮತ್ತು ಎಲ್ಲ ಬುದ್ಧಿಜೀವಿಗಳು ಬೆಳೆಸಿದ್ರೆ ನಮ್ಮಲ್ಲಿ ಶ್ರೀಗಂಧ ನಾಡ ಆಗಿಬಿಡ್ತದೆ. ತಮ್ಮಟ್ಟಿ ತಾವ ನಮ್ಮಲ್ಲಿ ಹಳದ ಒಬ್ಬಿಗೆ ಮತ್ತು ಬದಿನ ಒಬ್ಬಿಗೆ ತಮ್ಮಟ್ಟಿ ತಾವ ಹುಟ್ಟೆವು ಸರ್. ಆ ಶ್ರೀಗಂಧನನ್ನು ನೋಡಿ ನಾವು ಶ್ರೀಗಂಧ ನಮ್ಮಲ್ಲಿ ಆಗುತ್ತಾ ಅನ್ನೋದು ನಮಗೆ ಭರವಸೆ ಆಯಿತು. ನಮ್ಮ ಹಳದು ಒಬ್ಬಿ ಹೊಲ, ಅದರಲ್ಲೇ ನಮಗೆ ಸುಮಾರು 100+ ಗಿಡ ಇದ್ದವು ನಮ್ಮ ಯಜಮಾನ್ರ ಕಾಲದಿಂದನು. ಅದು ನಾವು ನೋಡಿ ನಮ್ಮ ಭಾಗದಾಗ ಶ್ರೀಗಂಧ ಆಗುತ್ತೆ ಅನ್ನೋದು ನಮಗೆ ಖಾತ್ರಿ ಮಾಡಿಕೊಂಡು ನಾವು ಶ್ರೀಗಂಧನ ಸುಮಾರು 1 ಅಡಿ ಮತ್ತು 1.5 ಅಡಿ ಎತ್ತರದಲ್ಲಿ ಇದ್ದಂಥ ಸಸಿನ ಆಯ್ಕೆ ಮಾಡ್ಕೋಬೇಕು. ಅತಿ ಎತ್ತರ ಇದ್ದದು ಗಿಡ ಆಯ್ಕೆ ಮಾಡಬಾರ್ದು. 1.5 ಅಡಿಗಿಂತ ಹೆಚ್ಚು ಇರಬಾರ್ದು ಸಸಿ, ಅಂದರೆ ನಮ್ಮ ಭೂಮಿಗೆ ಅವು ಒಳ್ಳೆ ಸರಿಯಾಗಿ ಬೆಳೆಯಲಿಕ್ಕೆ ಹೊಂದ್ಕೊತಾವು. ಈ ಥರ ನಾವು ಆಯ್ಕೆ ಮಾಡಿಕೊಂಡು ಅವನ್ನ ನಾವು ಏನು ಫಿಟ್ಟು ಹೊಡೆದಿಲ್ಲ ಸರ್, 2-2 ಫಿಟ್ ಹೊಡೆದು ಹಸ್ರಿ ಅಂತಂದರು. ನಾವು ಸಣ್ಣ ರೈತರಾದ್ರಿಂದ ಅದು ನೋಡಿದ್ವಿ. 20-25 ರೂಪಾಯಿ ಒಂದು 2-2 ಫಿಟ್ ತೆಗಿಲಿಕ್ಕೆ ಕೂಲಿಕಾರರು ಕೇಳಿದರು. ಅದು ನಮಗೆ ಭಾಳ ಕಾಸ್ಟ್ಲಿ ಆಗುತ್ತೆ ಅಂತ ನಾವು ಏನು ಮಾಡಿದ್ವಿ, ಮನಿ ಟ್ಯಾಕ್ಟ್ರಿಯಿಂದನೇ ಬೇಸ್ ಆಳವಾಗಿ 2 ಸಲ ನಾವು 15 ಫೂಟ್ ಸಾಲು ಮಾಡಿಕೊಂಡು ಅದರಲ್ಲಿ ನೇಗಿಲು ಸಾಲು ಹೊಡೆದ್ವಿ. ಅದು ನೇಗಿಲು ಸಾಲು ಹೊಡೆದಾಗ ಅದು ಏನಾಯ್ತು, 2 ಫೂಟ್ ನಮಗೆ ಅಂತರನ ಫಿಟ್ ಸಿಕ್ತು. ಅದರಲ್ಲಿ ನಾವು 1 ಫೂಟಿ ತಿಪ್ಪಿ ಗೊಬ್ಬರ ಹಾಕಿ ಡ್ರಿಪ್ ಹಾಕಿ ನಾಟಿ ಮಾಡಿದ್ವಿ. ಈ ರೀತಿ ನಾಟಿ ಮಾಡಿದ ನಂತರದಲ್ಲಿ ಮತ್ತೊಂದು ಸಸಿಯನ್ನು ನಾಟಿ ಮಾಡಬೇಕನ್ನುವಂಥ ಯೋಚನೆ, ಈ ಹೆಬ್ಬೇವು ಇದನ್ನು ಹೇಗೆ ನಾಟಿ ಮಾಡಿದ್ರಿ, ಅದನ್ನೆಲ್ಲ ಹೇಗೆ ಸಸಿಗಳ ಒಂದು ಆರೈಕೆ, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ಹೆಬ್ಬೇವು ಮತ್ತು ಶ್ರೀಗಂಧ ಮತ್ತು ಇದು ಮಹಾಗಣಿ ಮಿಶ್ರ ಬೆಳೆ ಮಾಡಿದ್ದೆ ಸರ್ ನಾನು. ಅದು ಒಂದು 15 ಫೂಟಿಗೊಂದು ಶ್ರೀಗಂಧ, 15 ಫೂಟಿಗೊಂದು ಹೆಬ್ಬೇವು, 15 ಫೂಟಿಗೊಂದು ಮಹಾಗಣಿ, ಎಲ್ಲ ಪೀಕನ್ನು ಅದರಲ್ಲಿ ಮಾಡೀನಿ ನಾನು. ಬೇರೆ ಅದು ಬೇರೆ ಅಂತೇನಿಲ್ಲ, ಅದು ಒಂದು ಈ ಥರ ಮಾಡೀನಿ. ಹಿಂಗಾಗಿ ಯಾವಕ್ಕೂ ಆರೈಕೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ನಾವು ಅಂತರ ಬೇಸಾಯ ನಮ್ಮ ಪೀಕಿಗಂತ ನಾವು ನಡುಕ ಬದುಕು ಮಾಡ್ತೀವಿ, ಅದಕ್ಕೆ ಡ್ರಿಪ್ ಹಾಕೀವಿ, ಅದರಲ್ಲಿ ಪೀಕ್ ಬೆಳಿತೀವಿ, ಅದು ತೇವಾಂಶ ಇರ್ತೈತಿ, ಹುಲ್ಲು ಬರಲಾರ್ದಂಗೆ ನೋಡ್ಕೊಂಡು ಮಾಡ್ತಾ ನೋಡ್ತೀವಿ, ಏನೂ ನಮಗೆ ತೊಂದರೆ ಇಲ್ಲ, ಖುಷಿ ಐತಿ ಅದನ್ನು ನೋಡಿ. ನಮ್ಮ ಎಲ್ಲ ಒಂದು ಕಡೆ ಈ ಹೆಬ್ಬೇವಿ ಇರ್ಬೋದು, ಮಾಗನಿ ಇರ್ಬೋದು, ಅಥವಾ ರಕ್ತಚಂದನ ಇರ್ಬೋದು, ಶ್ರೀಗಂಧ ಇರ್ಬೋದು, ಇವೆಲ್ಲವೂ ಕೂಡ ಮರವಾಗಿ ಬೆಳೆಯುವಂಥವು. ಎಲ್ಲ ಒಂದು ಕಡೆ ಹೇಳ್ತಾರೆ ಮರದ ಕೆಳಗಡೆ ಏನು ಬೆಳೆಯಲ್ಲ, ನೆರಳಿಗೆ ಏನು ಇದಾಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಈ ಪರ್ಯಾಯ ಬೆಳೆಗಳಿಗೆ ಅಂದರೆ ಉಪ ಬೆಳೆಗಳಾದಂಥ ಈ ವ್ಯವಸಾಯಕ್ಕೆ ಪೂರಕವಾದಂಥ ಆಹಾರ ಬೆಳೆಗಳಿಗೆ ಬೆಳೀತಾ ಇದ್ದಾರಂತ ಕೂಡ ಹೇಳಿದರೆ ಅವಳಿಗೇನು ತೊಂದರೆ ಆಗುತ್ತಿಲ್ವೇ ಅಂತ? ಇಲ್ಲ ಸರ್, ಆಗುತ್ತೆ. ಈಗ ನಮಗೆ ಈ ವರ್ಷ ಗೊತ್ತಾಗ್ತಾ ಇದೆ, ಈಗ 4 ವರ್ಷ ಏನು ತೊಂದರೆ ಆಗಲಿಲ್ಲ. ನಾವು ಯಾವುದರಲ್ಲಿ ಮೆಕ್ಕೆಜೋಳ ಬೆಳೆದೀವಿ, ಗೋಧಿ ಬೆಳೆದೀವಿ, ಶೇಂಗಾ ಬೆಳೆದೀವಿ, ಉಳ್ಳಾಗಡ್ಡಿ ಬೆಳೆದೀವಿ, ಏನು ತೊಂದರೆ ಆಗಲಿಲ್ಲ. ಈ ವರ್ಷ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಈ ವರ್ಷ ನಾವು ನೆರಳಿಗೆ ಬರ್ತಕ್ಕಂಥ ಅದು ಏನು ಬರುತ್ತೆ ಅನ್ನೋ ಆಲೋಚನೆ ಮಾಡಿ ಗಲಾಟೆ ಹೂ ಬೆಳೆದಿದ್ದೀವಿ. ಭಾಳ ಚಲೋ ಐತಿ ಗಲಾಟೆ ಹೂ. ನಮಗೆ ದಿವಸ ಒಂದು 50 ಕಿಲೋ ಹೂ ಬರಕತೈತಿ ಈಗ ಅದರಲ್ಲಿ. ಅದು ನೋಡಿ, ಅದು ಈಗ ನಮಗೆ 30 ರೂಪಾಯಿ ಕಿಲೋ ಒಪ್ಪಂದ ಕೊಟ್ಟಿವಿ ಅಂದರೆ 1,500, 2,000 ಹಿಂಗೆ ನಮಗೆ ಪ್ರತಿನಿತ್ಯ ಅದರದ್ದು ಬರ್ತಾ ಇದೆ. ಏನು ತೊಂದರೆ ಇಲ್ಲ. ಹಿಂಗೆ ನಾವು ಆಲೋಚನೆ ಮಾಡಿ ಅದರಲ್ಲಿ ಏನು ಬರೋದಿಲ್ಲ ಅಂತ ಕುಂದರ್ಬಾರ್ದು. ಮನಸ್ಸು ಮಾಡಬೇಕು ರೈತ, ಏನು ಬರೋದಿಲ್ಲ ಅಂದಿದ್ರೆ ಬರ್ತದಿಲ್ಲ ನನಗೆ ನಿಮಗೆ. ಅದರಲ್ಲಿ ನಾನು ಆಲೋಚನೆ ಮಾಡಿ ಹೂ ಮಾಡೀನಿ. ಭಾಳ ಚಲೋ ನಮ್ಮ ಗಲಾಟೆ ಹೂವು, ಪ್ರತಿ ದಿವಸ 50 ಕಿಲೋ ಬರುತ್ತೆ. ಏನು ರೀ, ಒಟ್ಟಿನಲ್ಲಿ ಒಂದು ಕಡೆ ನಿತ್ಯವೂ ಕೂಡ ಮನೆ ಬಳಕೆಗೆ ಬೇಕಾದಂಥ ಆಹಾರ ಬೆಳೆಗಳನ್ನು ಬೆಳೆಯೋದ್ರ ಜೊತೆ ಖರ್ಚಿಗೂ ಕೂಡ ಆಗ್ತದೆ, ಜೊತೆಗೆ ದೀರ್ಘಕಾಲದವರೆಗೆ ಅಂದರೆ ಒಂದು 12-13 ವರ್ಷಗಳ ನಂತರದಲ್ಲಿ ಒಂದು ನಿಗದಿತ ನಿಶ್ಚಿತ ಠೇವಣಿ ಅಮೌಂಟು ಬ್ಯಾಂಕ್ನಲ್ಲಿ ಇದೆ ಅಂತೇಳಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು, ಉಸಿರಾಡ್ಬೋದು, ಜೀವಿಸ್ಬೋದು ಅಂತೀರಾ? 100ಕ್ಕೆ 100 ಖಾತ್ರಿ ಸರ್. ನಮ್ಮ ರೈತರು ನೋಡ್ರಿ, ಎಲ್ಲ ರೈತರು ಈ ಥರ 10 ಎಕರೆ ಭೂಮಿ ಇದ್ದ ರೈತ ಈ ನಮ್ಮದು ಅಳವುಂಡಿ ಬಂದು ನೋಡಿ, 10-15 ಮಂದಿ ರೈತರು ನಾವು ಮಾಡೀವಿ ಈ ಥರ. ಈಗ ನೀವು ಅದನ್ನು ನೋಡಿ, ಸುಮಾರು 10 ಎಕರೆ ಭೂಮಿ ಇದ್ದ ರೈತ 4 ಎಕರೆ ಅರಣ್ಯೀಕರಣ ಮಾಡಬೇಕು, ಅಂತರದಿಂದ 15-18 ಫೂಟು ಅಂತರ ಇಡಬೇಕು. ನಾವು ಅದರಲ್ಲಿ ಸುಮಾರು 7-8 ವರ್ಷ ನಾವು ಅಂತರ ಪೀಕ್ ಬೆಳಿಬಹುದು, ಮುಂದೆ 4-5 ವರ್ಷ ಪೀಕ್ ಬರಲಿಕ್ಕಿಲ್ಲ. ಹೀಗೆ ಆಲೋಚನೆ ಮಾಡಿ ಮಾಡಿದ್ರೆ ಯಾವ ರೈತರಿಗೂ ನಾವು ಸಾಲ ಕಟ್ಟಲಾರದಂಥ ಪರಿಸ್ಥಿತಿ ಬರೋದಿಲ್ಲ, ಮಕ್ಕಳಿಗೆ ಮದುವೆ ಮಾಡಾಗಲ್ಲ, ನಮ್ಮ ಹತ್ರ ರೈತರಿಗೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬರೋದಿಲ್ಲ. ಈ ಥರ ಮಾಡೋದ್ರಿಂದ ನಮಗೆ ಸುಖವಾಗಿ ಇರ್ಬೋದು, ಮತ್ತು ಮುಂದಿನ ದಿನ ಬಂದಲ್ಲಿ ನಮಗೆ ಕಣ್ಣಿ ಕಾಲಾರ ಸಪ್ಪತ್ತು, ನಮ್ಮ ಪೀಕನ್ನು ತೆಗಿತೀವಿ. 10-15 ವರ್ಷಕ್ಕೆ ನನ್ನ ಲೆಕ್ಕಾಚಾರ ಕೋಟಿಗಟ್ಟಲೆ ಬರುತ್ತೆ ಅಂತ ನನ್ನ ಆತ್ಮವಿಶ್ವಾಸ ಹೇಳ್ತಾ ಇದೆ. ನೋಡು, ಮುಂದಿನ ದಿನದಲ್ಲಿ ಈ ರೇಟು ಅವೆಲ್ಲ ನೋಡಿ ಸುಖವಾಗಿ ಇರ್ತೀವಿ, ಈ ಒಕ್ಕಲ್ತನದಲ್ಲಿ ನಾನು ಸುಖವಾಗಿ ಅದೀನಿ ಅಂತ ನಾನು 100ಕ್ಕೆ 100 ಹೇಳ್ತಾ ಇದ್ದೀನಿ ಸರ್. ಅದೃಷ್ಟ ಬರಲಿ ಅಂತೇಳಿ ಕಾಯ್ಕೊಂಡು ಕೊಳ್ಳೋದಕ್ಕಿಂತ ನಿತ್ಯವೂ ಕೂಡ ಬೆವರಹನಿ ಭೂಮಿ ತಾಯಿ ಒಡಲಿಗೆ ಸುರಿಸಿದಾಗ ಖಂಡಿತವಾಗಿ ಅದೃಷ್ಟ ತನ್ನಿಂದ ತಾನೇ ಒಲಿದು ಬರ್ತದೆ ಅನ್ನೋದಕ್ಕೆ ದೇವಪ್ಪ ಅವರು ನಿಮ್ಮ ಕೃಷಿ ಜೀವನದ ವೈವಿಧ್ಯಮಯ ಈ ಕೃಷಿ ಅರಣ್ಯೀಕರಣ ಇರ್ಬೋದು, ಸಾಂಪ್ರದಾಯಿಕ ಕೃಷಿ ಪದ್ಧತಿ ಇರ್ಬೋದು, ಇವುಗಳೇ ಸಾಕ್ಷಿ. ಹಾಗೆಯೇ ಅದೆಷ್ಟೋ ರೈತರು ಬೆಳೆದೋದಕ್ಕೆ ಬೆಲೆನೇ ಇಲ್ಲ, ಅಥವಾ ನಮ್ಮನ್ನು ಯಾರೂ ಕೇಳೋದಿಲ್ಲ, ನಮಗೆ ಬೆಂಬಲ ಬೆಲೆ ಇಲ್ಲ, ಅಥವಾ ನಾವು ಬಡವರು, ರೈತನ ಬೆನ್ನೆಲುಬಿಗೆ ಹೊಡೆತ ಬೀಳ್ತಾ ಇದೆ ಅಂತೇಳಿ ಕೊರಗ್ತಾ ಇರುವಂಥವ್ರು ಅಷ್ಟು ಸಾಲದಂಥೇಳಿ ಸಾಲದ ಬಾಧೆಗೆ ತಾಳಲಾರದೆ ಆತ್ಮಾಹುತಿಗೆ ತಮ್ಮನ್ನು ತಾವು ಅದೆಷ್ಟೋ ರೈತರು ಅರ್ಪಿಸ್ಕೊಂಡಿದ್ದಾರೆ ಅಂಥವ್ರಿಗೆ, ಮತ್ತು ಈ ಕೃಷಿಯಿಂದ ಬೇರೆ ಯಾವುದಾದ್ರೂ ಗುಳೆ ಹೋಗಬೇಕು ಅನ್ನೋಂಥವ್ರಿಗೆ, ಅಥವಾ ಯಾರ್ದೋ ಒಂದು ಕಂಪನಿಯ ಮಾಲೀಕರ ಒತ್ತಡಕ್ಕೆ ಅಥವಾ ಅವರ ಕೊಡುವಂಥ ಸಂಬಳಕ್ಕಾಗಿ ಕೈ ಚಾಚಿ ತಮ್ಮ ಇರುವಂಥ ಜಮೀನನ್ನು ಮಾರಾಟ ಮಾಡಿನೋ ಅಥವಾ ಬೇರೆ ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಮಾರಿ ಕೃಷಿಯಿಂದ ದೂರವಾಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಇಲ್ಲ ಸರ್, ಆ ಥರ ರೈತರು ಯಾರೂ ಮನಸ್ಸು ಮಾಡಬಾರ್ದು. ಭೂಮಿ ಅಂತೂ ಎಂದೂ ಮಾರಬಾರ್ದು ಅಂತ ನಾನು ಕೈ ಮುಗಿದು ನಮ್ಮ ರೈತ ಬಾಂಧವರಿಗೆ ನಾನು ಕೇಳ್ಕೊತೀನಿ. ಮುಂದಿನ ದಿನಮಾನದಲ್ಲಿ ಎಲ್ಲ ರೈತರಿಗೆ ಭೂಮಿ ಇಲ್ಲ, ದಾರಿ ಇಲ್ಲ. ಆಮೇಲೆ ಎಲ್ಲ ಉದ್ಯಮಿಗಳು ಭೂಮಿ ಹಿಡ್ಕೊಂಡು ಅದನ್ನು ತಾವು ಏನೇನೋ ಒಂದು ಇದಕ್ಕೆ ಮಾಡ್ತಾ ಇದ್ದಾರೆ, ಆ ಥರ ನೀವು ಇದನ್ನು ಮಾಡಬೇಡ್ರಿ. ಎಲ್ಲ ರೈತರು ಭೂಮಿಯಿಂದ ಬದುಕೋದು ನೋಡ್ರಿ. ನಾವು ಒಂದು ಸಣ್ಣ ವಿಚಾರ ಹೇಳ್ತೀನಿ, 1 ಕೋಟಿ ರೂಪಾಯಿ ಹಾಕಿ ಒಂದು ಕಂಪ್ನಿ ಮಾಡಿದ್ರು, ಅದರಲ್ಲಿ ಏನಾದ್ರು ತಂದು 1 ಕ್ವಿಂಟಲ್ ಹಾಕಿದರೆ 5 ಕಿಲೋ ಸುಡ್ತಿ ಬಂತು ಅಂತಾರೆ. ಆದರೆ ಭೂಮಿಯಲ್ಲಿ 1 ಕಾಳು ಹಾಕಿದ್ರೆ 1,000 ಕಾಳು ಕೊಡ್ತಕ್ಕಂಥ ಭೂಮಿ ಫ್ಯಾಕ್ಟ್ರಿ ಇದು. ಯಾರ ರೈತರು ಅದನ್ನು ತಿಳ್ಕೊಂಡಿಲ್ಲ. ನಾವು 1 ಕಾಳು ಹಾಕಿದ್ರೆ 1,000 ಕಾಳು ಕೊಡುತ್ತೆ, ಆದರೆ ಫ್ಯಾಕ್ಟ್ರಿ 1 ಕ್ವಿಂಟಲ್ ಅದರಲ್ಲಿ ಬಾಯಾಗಿ ಹಾಕಿದರೆ 95 ಕಿಲೋ ಕೊಡುತ್ತೆ. ಇನ್ನು 5 ಕಿಲೋಗೆ ಎಲ್ಲಿ ಹೋಗ್ತಂದ್ರೆ ಸುಡ್ತಿ ಆತ್ರಿ ಅಂತಾರೆ. ಆ ಥರ ಈ ಥರ ಎಲ್ಲಾದರೂ ಜಗತ್ತಿನೊಳಗೆ ಐತೆ ಇಂಥ ಕಂಪ್ನಿ 1 ಕಾಳು ಹಾಕಿದ್ರೆ 1,000 ಕಾಳು ಕೊಡೋಂಥ ಫ್ಯಾಕ್ಟ್ರಿ ಎಲ್ಲ ರೈತೆ? ಅದು ಎಲ್ಲಿ ಐತೆ ಅಂದರೆ ಭೂಮಿ ತಾಯಿ. ಅದು ರೈತನ ಕೈಯಲ್ಲಿ ಅಷ್ಟು ಅದು ಆಗುತ್ತೆ ಹೊರತು ಉಳಿದವ್ರ ಕೈ ಆಗಲ್ಲ. ಯಾರೂ ಮನಸ್ಸು ಬದಲಿ ಮಾಡಬೇಡ್ರಿ, ಗುಳೆ ಹೋಗಬೇಡ್ರಿ. ನಿಮ್ಮ ಇದ್ದ ಭೂಮಿ 1 ಎಕರೆ 2 ಎಕರೆ 5 ಎಕರೆದಲ್ಲೇನ ಇದ್ದಂಥ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿಕೊಂಡು ನೀವು ಎಲ್ಲ ಅರಣ್ಯ ಮಾಡಿಕೊಂಡು ಬೆಳೆದ್ರೆ ಬೇಕಾದಂಗೆ ನಾವು ಅದರಲ್ಲೇ ಸುಖವಾಗಿರ್ಬೋದು. ಒಂದು ನೌಕರದಾರಕ್ಕಿಂತ ನಾವು ಒಳ್ಳೆಯ ಜೀವನ ಮಾಡ್ಬೋದು ಅಂತ ನನ್ನ ಆತ್ಮವಿಶ್ವಾಸಿಸಿ ನಾನು ಅದರಂತೇ ಬದುಕ್ತಾ ಇದ್ದೀನಿ. 2 ಮಕ್ಕಳಿದ್ದಾರೆ, ಏನು ರೀ, ಅದರ ಶಾಲೆ ಕಲಿಸೀನಿ. ಕೊಪ್ಪಳದಲ್ಲಿ ಒಂದು ಮನೆ ಹಿಡಿದೀನಿ. 2 ಎಕರೆ ಭೂಮಿ ಇತ್ತು, ನಾನು 20 ಎಕರೆ ಭೂಮಿ ಮಾಡೀನಿ. ನನ್ನ ಸ್ವಂತ ಅನುಭವದಿಂದ ನನ್ನ ಊರಲ್ಲಿ ಬಂದು ಕೇಳ್ರಿ ನೀವು, ನಾನೇನಾರ ಸುಳ್ಳು ಹೇಳ್ತೀನಿ ಅಂದ್ರೆ. ಯಾವ ಥರ ನಾನು ಒಕ್ಕಲ್ತನ ಮಾಡೀನಿ, ಹೆಂಗೆ ನನ್ನ ಮಕ್ಕಳು ಬೆಳೆಸೀನಿ ಅನ್ನೋದನ್ನು ನೋಡ್ರಿ. ಇದು ಒಕ್ಕಲ್ತನದಿಂದ, ಮತ್ತೆ ಏನೇನೂ ಇಲ್ಲ. ಯಾರಿಗೂ ನಾನು 1 ರೂಪಾಯಿಗೆ ನಾನು ಬಗ್ಸಿ ಕೈ ತೆಳಗಿಟ್ಟಿಲ್ಲ. ಇನ್ನು ನಾನು ರೈತನಾಗಿ ಹೊರಗೆ ಕೊಟ್ಟೀನಿ ಹೊರತಾಗಿ ನಾನು ಇಸ್ಕೊಂಡಿಲ್ಲ. ಆ ಥರ ಸ್ವಾಭಿಮಾನಿಯಿಂದ ಬದುಕಲು ಕಲಿಬೇಕು, ಮನಸ್ಸು ಮಾಡಬೇಕು. ರೈತ ಮೊದಲು ಮನಸ್ಸು ಮಾಡಿದರೆ ಮಾತ್ರ ಒಂದು ಎಕರೆ ಸಾಕು ಬದುಕಕ್ಕೆ ರೈತಗ 50 ಎಕರೆ ಬೇಕಾಗಿಲ್ಲ. ನಾನು 15 ವರ್ಷ ಸರ ಊರನ್ನು ನೋಡಿಲ್ಲ ಹಗಲಿ, ಆ ಥರ ಜೀವನ ಮಾಡಿದೆ. ಅಂದಾಗ ನಾವು ಒಂದು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರ ನೀವು ಎಲ್ಲರೂ ನೌಕರದಾರೆ ಹೆಂಗೆ ಮುಂಜಾನೆ 8 ಮನೆ ಬಿಟ್ಟು ರಾತ್ರಿ 7 ಹೆಂಗೆ ಬರ್ತಾರೋ ಮನೆಗೆ, ಆ ಥರ ನಾವು 12 ತಾಸು ಹೊಲದಲ್ಲಿ ದುಡಿದ್ರೆ ಯಾರೂ ನಮಗೆ ಕೊಡೋದು ಬೇಕಾಗಿಲ್ಲ, ಯಾರು ರೈಟು ನೋಡೋದು ಬೇಕಾಗಿಲ್ಲ. ನಾವು ಬೆಳೆಯೋದು ಮಾಡ್ಬೇಕು ಸರ್. ಭೂಮಿ 10 ಕ್ವಿಂಟಲ್ ಬೆಳೆಯಲ್ಲಿ ನಾವು 20 ಕ್ವಿಂಟಲ್ ಬೆಳೆದ್ರೆ ಅದೇ 1,000 ರೂಪಾಯಿ ರೇಟ್ ಸಿಕ್ಕರೂ ನಮಗಲ್ಲಿ 2,000 ರೂಪಾಯಿ ಮಾರ್ದಂಗೆ ಆಗುತ್ತೆ. ನಾವು 10 ಕ್ವಿಂಟಲ್ ಬೆಳೆ ಬಂದು 2 ಕ್ವಿಂಟಲ್ ಬರೆದ್ರೆ ಮತ್ತೆಲ್ಲ ರೇಟ್ ಸಿಗಲಿಲ್ಲ ಅನ್ಕಂತ ಹೋಗುತ್ತೆ. ಇಳುವರಿ ಹೆಚ್ಚಿಗೆ ಬರಲಿಕ್ಕೆ ತಿಪ್ಪಿ ಗೊಬ್ಬರ ಹಾಕಬೇಕು, ರಾಸಾಯನಿಕ ಗೊಬ್ಬರ ಬಳಸಬಾರ್ದು, ಸ್ವಲ್ಪ ಕೀಟನಾಶಕ ಕಮ್ಮಿ ಮಾಡಬೇಕು. ಈ ಥರ ಮಾಡಿದಾಗ ಫಲವತ್ತಾದ ಭೂಮಿ ಇಟ್ಟುಕೊಂಡಾಗ ನಮ್ಮ ರೈತರಿಗೆ ಏನು ತೊಂದರೆ ಆಗೋದಿಲ್ಲ, ಸುಖವಾಗಿ ಇರ್ಬೋದು ಒಕ್ಕಲ್ತನಲ್ಲಿ ಅಂತ ನಾನು ಎಲ್ಲ ರೈತರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಸರ್. ಹಾಗೆಯೇ ಜೋಪರ ಆದ ಎಷ್ಟೋ ಜನ ಸಬ್ಸಿಡಿ ಮತ್ತು ಬೆಂಬಲ ಬೆಲೆ ಹೀಗೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿಗಾಗಿ ಕಾಯ್ತಾ ಕೂತ್ಕೊಂಡು ಬರುವಂಥ ಅಥವಾ ಪ್ರಕೃತಿಯ ಈ ಸಬ್ಸಿಡಿ ಅನ್ನೋದೇನು ಸರ್, ಅದರ ಹಿಂಬಲತ್ತದ್ರಿಂದ ಏನೂ ಇಲ್ಲ. ಯಾರಿಗೆ ಸಿಗುತ್ತೋ ಯಾರು ಸಿಗಲ್ಲ ಅದು ಮುಖ್ಯ ಅಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಕೇಂದ್ರ ಸರ್ಕಾರದ ಇನ್ಶೂರೆನ್ಸ್ ಏನೈತೆ ನೋಡಿ ಸರ, ಅದು ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತಾ ಇದೆ. ಯಾವುದೇ ಪೀಕ್ ಮಾಡಿದರೂ ರೈತ ಇನ್ಶೂರೆನ್ಸ್ ತುಂಬ್ರಿ, ಅದು ಈ ವರ್ಷ ಬರಲಿಲ್ಲ ಅಂದರೆ ಮುಂದೆ ವರ್ಷ ಬರುತ್ತೆ, ಅದು ಅನುಕೂಲ ಆಗುತ್ತಾ ಅನ್ನೋದು ನನಗೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಭಾಳ ರೈತರಿಗೆ ಸಿಕ್ಕಿ 2-3 ವರ್ಷದಿಂದ ತುಂಬ್ತಾ ಇದ್ದಾರೆ. ಒಳ್ಳೆ ರೈತರಿಗೆ ಅದು ವಿಮೆ ಏನು ತುಂಬ್ತಾ ಇದ್ದೀವಿ, ಅದು ಅನುಕೂಲ ಆಗುತ್ತೆ. ಆ ಸಬ್ಸಿಡಿ ಬರೋದು ಬೆಂಬಲ ಬೆಲೆ ಕಾಯೋದು ಎಲ್ಲೈತೆ ಸರ್? ನಾವು ಅದನ್ನು ಭೂಮಿಯಲ್ಲಿ ಬೆಳೆಯೋದು ಕಲಿಬೇಕು. ಮೊದಲು 5 ಚೀಲ ಬೆಳೆಯ ಬದಲು ಅದನ್ನು 10 ಚೀಲ ಬೆಳಿಬೇಕು. 10 ಚೀಲ ಬೆಳೆ ರೈತ 20 ಚೀಲ ಬೆಳೆಯಲಿ, ಕ್ವಿಂಟಲ್ ಬೆಳೆಯಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಬೆಂಬಲ ಬೆಲೆಯೂ ಹುಡುಕೋದಲ್ಲಿ ನಾವು ಭೂಮಿ ತಾಯಿಯಲ್ಲಿ ಡಬಲ್ ಬಂದಾಗ 1,000 ರೂಪಾಯಿ ರೇಟು 2,000 ರೂಪಾಯಿ ರೇಟ್ ಸಿಕ್ಕಾಗ ಅದು ನಮಗೆ ಅಲ್ಲೇ ಬರುತ್ತೆ. ನಾವು ಅದನ್ನು ಸ್ವಲ್ಪರಲ್ಲಿ ಹೆಚ್ಚಿಗೆ ಪೀಕ್ ಬೆಳೆದ್ರೆ ಮಾಡಿದರೆ ಖರ್ಚು ಕಮ್ಮಿ ಆಗುತ್ತೆ. ನಾವು 100 ರೂಪಾಯಿ ಹಾಕಿ 500 ರೂಪಾಯಿ ಪೀಕ್ ಬರೋಂತ ಮಾಡ್ಕೋಬೇಕು. 100 ರೂಪಾಯಿ ಹಾಕಿ 90 ರೂಪಾಯಿ ಬಂತಂದ್ರೆ ಅದನ್ನು ನಾವು ಹುಡುಕ್ಬೇಕಾಗುತ್ತೆ. ಸಬ್ಸಿಡಿನೂ ಹುಡುಕ್ಬೇಕಾಗುತ್ತೆ, ಬೆಂಬಲ ಬೆಲೆನೂ ಹುಡುಕ್ಬೇಕಾಗುತ್ತೆ, ಮತ್ತು ಕೊಡ್ತಕ್ಕಂಥದಾಗ ಹುಡುಕಾಡಿ ಕೇಳಬೇಕಾಗುತ್ತೆ. ಅದನ್ನು 100 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಮಾಡ್ಬೇಕು ನಾವು 1 ವರ್ಷಕ್ಕೆ ಅಂದಾಗ ಮಾತ್ರ ಆ ಥರ ಆಲೋಚನೆ ಮಾಡಿ ರೈತ ಯಾರು ಜೀವನ ಮಾಡ್ತಾರೆ, ಯಾರು ಒಕ್ಕಲ್ತನ ಮಾಡ್ತಾನೆ, ಅವ್ಗೆ ಸಾವೂ ಇಲ್ಲ, ಬಡತನೂ ಇಲ್ಲ, ಸಬ್ಸಿಡಿನೂ ಕೇಳೋದಲ್ಲ, ಬ್ಯಾಂಕಿನ ಸಾಲ ನಾವು ತುಂಬಿಲ್ಲ ಅನಿಸಿ ಅನ್ನೋದಿಲ್ಲ ಸರ್ ಇಂಥ ರೈತರು. ಇದು ನಾನು ರೈತರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ರೈತ ಬಂದವರು ಕೇಳಿದ್ರಲ್ಲ, ದೇವಪ್ಪ ಕಟ್ಟಿಮನಿಯವರ ಚಾಲದಂಕ ಮಲ್ಲನಂತೆ 15-20 ವರ್ಷಗಳ ಕಾಲ ಸರಿಯಾಗಿ ಊರನ್ನೇ ನೋಡಿದಂಥ ಭೂತಾವಿ ಓಡಲಲ್ಲಿ ನಿರಂತರವಾಗಿ ಹಗಲಿರಲೆಂದೇ ದುಡಿದಂಥ ರೈತರು, ಆ ನಿಟ್ಟಿನಲ್ಲಿ ಇವತ್ತು ಆಹಾರ ಧಾನ್ಯ ಬೆಳೆಗಳನ್ನು ಬೆಳೆಯುತ್ತಿರೋ ಜೊತೆ ಜೊತೆಗೂ ಕೂಡ ಒಂದು ದೀರ್ಘಾವಧಿಯ ಕೃಷಿ ಅರಣ್ಯೀಕರಣವನ್ನು ಮಾಡೋದ್ರ ಜೊತೆಗೆ ಕೋಟ್ಯಾಧಿಪತಿ ಸಾಲಿನಲ್ಲಿ ಕೂಡ ನಾನು ನಿಲ್ಲಬಲ್ಲೆ ಅನ್ನುವಂಥ ಬಹುದೊಡ್ಡ ಆತ್ಮವಿಶ್ವಾಸದೊಂದಿಗೆ ಬೀಗ್ತಾ ಇರುವಂಥ ಅಭಿಮಾನದ ನುಡಿಗಳು ಇವು. ಹಾಗೆಯೇ ತಮ್ಮ ಭೂಮಿ ಎಂಬ ಫ್ಯಾಕ್ಟರಿಯಲ್ಲಿ ಸೀಮಿತವಾದ ಬಂಡವಾಳವನ್ನು ಹೂಡಿ ಅದಕ್ಕೆ 100 ಪಟ್ಟು ನಾನು ಆದಾಯವನ್ನು ಗಳಿಸ್ತೆ ಅನ್ನುವಂಥ ಒಬ್ಬ ಭೂ ಮಾಲೀಕನೂ ಕೂಡ ಹೌದು. ಈ ರೀತಿಯಾದಂಥ ಒಂದು ಆತ್ಮವಿಶ್ವಾಸದ ಕೃಷಿಯನ್ನು ಮಾಡ್ತಾ ಇರುವಂಥವರ ನುಡಿಗಳು ಇವು. ಹಾಗೆ ತಾವೆಲ್ಲರೂ ಕೂಡ ಈ ರೀತಿಯಾದಂಥ ಸ್ಫೂರ್ತಿದಾಯಕವಾದ ಕೃಷಿ ಚಟುವಟಿಕೆಗಳನ್ನು ಆಲಿಸಿದ ತಾವುಗಳು ತಮ್ಮ ಜಮೀನಿನಲ್ಲಿ ಕೂಡ ಈ ತರನಾದಂಥ ಒಂದು ಹೊಸ ಹೊಸ ಪ್ರಯೋಗಗಳು ಆಸಕ್ತಿಯನ್ನು ಮೂಡಿಸ್ಕೊಂಡು ಆ ಮುಖೇನ ನಿಮ್ಮ ಆಹಾರ ಉತ್ಪಾದನೆ ಜೊತೆಗೆ ಕೃಷಿ ಅರಣ್ಯೀಕರಣದತ್ತ ಕೂಡ ತಾವು ವಾಲ್ತೀರಿ, ಆ ಮುಖೇನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ ಅನ್ನುವಂಥ ಆಶಯದೊಂದಿಗೆ ದೇಪೋರೆ ತಮ್ಮ ಮುಂದಿನ ಯೋಜನೆಗಳು ಗುರಿಗಳು ಉದ್ದೇಶ ಏನು? ಗುರಿಗಳು ಏನಿಲ್ಲ ಸರ್, ಈಗೇನು ನಾವು ಮಾಡೀವಿ ಇದನ್ನು ಕಾಯ್ಕೊಂಡು ಹೋದ್ರೆ ಸಾಕು ಯೋಜನೆ ಸರ್. ಯಾವುದೇ ರೀತಿಯಲ್ಲಿ ಹಿಂದೆ ಜರಿಬೇಡ್ರಿ ರೈತರು, ಇದ್ದದ್ದು ಭೂಮಿಯಲ್ಲಿ ಒಳ್ಳೆಯ ಭೂಮಿಯನ್ನು ಸ್ವಚ್ಛ ಇಡ್ರಿ, ಹುಲ್ಲು ಬರಲಾರ್ದಂಗೆ ನೋಡ್ಕೊಳ್ರಿ. ಫಲವತ್ತಾದ ಭೂಮಿ ಆಗ ಕಾರಣ ಏನಂತಂದ್ರೆ ಇದ್ದದ್ದನ್ನು ನಿಮ್ಮ ಅಂಗಳದನ್ನು ಮಣ ತೊಗೊಂಡೋಗಿ ನೀವು ಜಡಿ ಹಿಡಿದು ಅಕ್ಕಡೆ ಹಾಕಿ ಬಿತ್ತಿದ್ರೆ ಫಲವತ್ತಾಗ ಭೂಮಿ ಆಗುತ್ತೆ. ನಾವು ಎಲ್ಲಿಂದ ತಿಪ್ಪಿ ಗೊಬ್ಬರ ತರಬೇಕು, ಎಲ್ಲಿಂದ ಕುರಿ ಗೊಬ್ಬರ ತರಬೇಕು ಅನ್ಬಾಡ್ರಿ. ಹೊಸ ಮಣ್ಣು ತಗೊಂಬಂದು ಜೇಡಿ ಹಿಡಿದು ಅಕ್ಕಡೆ ಹಾಕಿದ್ರು ಕೂಡ ಭೂಮಿ ಬೆಳಿತೈತಿ, ಫಲವತ್ತಾದ ಭೂಮಿ ಮಾಡಿರಿ. ಯಾವುದೇ ಕಾರಣಕ್ಕೂ ಹಿಂಜರಿಬೇಡ್ರಿ, ಮನಸ್ಸು ಮಾಡಿ ಭೂಮಿ ಮಾಡಿರಿ. ಸೂರ್ತಿಯೊಳಗೆ ಯಾರು ರೈತ ಭೂಮಿ ಒಳಗೆ ಇರ್ತಾನೆ ಅವು ಬಡತನ ಇಲ್ಲ ಅಂತ ನಾನು ರೈತರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಕೇಳಿದ್ರಲ್ಲ ರೈತ ಬಂಧುವರೇ, ಈ ರೀತಿಯಾದ ಸ್ಫೂರ್ತಿಯ ನುಡಿಗಳು ನಮ್ಮೆಲ್ಲರಿಗೂ ಕೂಡ ದೇವಪ್ಪ ಕಟ್ಟಿಮನಿ ಅವರು ಮಾದರಿ, ಅವರ ಆಶಯ ಕೂಡ ಅದೇನೆ, ಎಲ್ಲರ ಬಳಿತು ಭೂತಾಯಿಯ ಒಡಲಲ್ಲಿದೆ ಅನ್ನುವಂಥ ಮಾತುಗಳು. ಹಾಗೆ ತಾವೆಲ್ಲರೂ ಕೂಡ ಇಂಥ ಒಂದು ಸ್ಫೂರ್ತಿದಾಯಕ ನುಡಿಗಳನ್ನು ಆಲಿಸಿ ಅವರ ಹಾದಿಯಲ್ಲಿ ತಾವು ಕೂಡ ಸಾಗಲಿ ಅನ್ನುವಂಥ ಆಶಯದೊಂದಿಗೆ ದೇವಪ್ಪರೇ ನಮ್ಮ ಎಲ್ಲ ರೈತ ಬಾಂಧವರೊಂದಿಗೆ ಇದುವರೆಗೆ ತಮ್ಮ ಯಶಸ್ಸಿನ ಕೃಷಿ ಪಯಣದ ಹಾದಿಯ ಹೆಜ್ಜೆಯ ನುಡಿಗಳನ್ನು ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಶ್ರೀ ದೇವಪ್ಪ ಕಟ್ಟಿಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಕರು ಬಿ ಪ್ರಸಾದ್ ಅವರು. ರೈತ ಬಾಂಧವರೇ, ಇದೀಗ ಕೇಳೋಣ